ಬ್ರಹ್ಮ ಮತ್ತು ವಾಯುದೇವರ ನಾಮಗಳನ್ನು ಈ ಪದ್ಯದಿಂದ ತಿಳಿಸ್ತಾರೆ. ಪುರುಷ ಬ್ರಹ್ಮ ವಿರೇಂಚಿಯು ಮಹಾನ್ ಮರುತ ಮುಖ್ಯ ಪ್ರಾಣ ಧೃತಿ ಸ್ಮೃತಿ ಗುರುವರ ಮಹಾಧ್ಯಾತ ಬಲ ವಿಜ್ಞಾತ ವಿಖ್ಯಾತ ಗರಳ ಬುಕ್ ಭವರೋಗ ಭೇಷಜ ಸ್ವರ ವರ್ಣ ವೇದಸ್ಥ ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಟಕ ವೀತ ಭಯಭೀಮ. ಪುರುಷ ಬ್ರಹ್ಮ ವಿರೀಂಚಿ ಮಹಾನ್ ಮರುತ ಮುಖ್ಯ ಪ್ರಾಣ ಧೃತಿ ಸ್ಮೃತಿ ಇದೆಲ್ಲ ಕೂಡ ವಾಯುದೇವರಿಗೆ ಬ್ರಹ್ಮದೇವರಿಗೆ ವಿಶೇಷಣಗಳು. ಪುರುಷ ಪುರ್ ಅಂದರೆ ಪೂರ್ವದಲ್ಲಿ ಹುಟ್ಟಿದವನು, ಉಷ ಅಂದರೆ ಪಾಪಗಳನ್ನು ಸುಡುವವನು, ಆದ್ದರಿಂದ ಪುರುಷ. ಪುರುಷ ಅನ್ನೋ ಶಬ್ದಕ್ಕೆ ಈ ರೀತಿಯಾಗಿ ಬೃಹದಾರಣ್ಯಕ ಭಾಷೆಯಲ್ಲಿ ಅರ್ಥವನ್ನು ತಿಳಿಸ್ತಾರೆ. ಯಾರು ಬ್ರಹ್ಮನ ಈ ಪುರುಷನಾಮವನ್ನು ಉಪಾಸನೆಯನ್ನು ಮಾಡ್ತಾನೋ, ಶ್ರವಣಾದಿಗಳನ್ನು ಮಾಡ್ತಾನೋ, ಅವನು ತಾನು ಬಯಸಿದ ವಸ್ತುವನ್ನು ತನಗಿಂತ ಮೊದಲು ಶತ್ರು ಪಡ್ಕೊಳ್ಳಿಕ್ಕೆ ಬಯಸಿದರೆ ಹರಿವಾಯುಗಳ ವಿಶೇಷ ಅನುಗ್ರಹ ಬಲದಿಂದ ತಾನು ಸುಡದೆ ಶತ್ರುವನ್ನು ಸುಡ್ತಾನೆ ಅಂತ ಈ ನಾಮದ ಫಲ ಏನು ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ವಿಚಾರವನ್ನು ತಿಳಿಸ್ತಾರೆ. ಬ್ರಹ್ಮದೇವರಿಗೆ ನಾಲ್ಕು ರೂಪಗಳು, ಪುರುಷ ವಿರಿಂಚಿ ಬ್ರಹ್ಮ ಮತ್ತು ಮಹಾನ. ಪುರುಷ ಪದ್ಮ ಸೃಷ್ಟಿಗೆ ಮುಂಚೆ ಮಾಯಾ ಮತ್ತು ವಾಸುದೇವ ದಂಪತಿಗಳಲ್ಲಿ ಪುರುಷನಾಮಕ ಬ್ರಹ್ಮನ ಜನನಾತ್ವ ಉತ್ಪತ್ತಿ, ಬ್ರಹ್ಮಾಂಡಕ್ಕೆ ಅಭಿಮಾನಿಯಾದ ರೂಪ ಪುರುಷ. ವಿರಿಂಚಿ ಶಾಂತಿ ಮತ್ತು ಅನಿರುದ್ಧ ದಂಪತಿಗಳಲ್ಲಿ ವಿರಿಂಚಿ ನಾಮಕ ಬ್ರಹ್ಮದೇವರ ಜನನ. ಬ್ರಹ್ಮ ಪದ್ಮನಾಭರೂಪಿ ಪರಮಾತ್ಮನಿಂದ ಅವನ ನಾಭಿಕಮಲದಲ್ಲಿ ಹಿರಣ್ಯಗರ್ಭ ನಾಮಕನಾಗಿ ಬ್ರಹ್ಮನ ಜನನ. ಬ್ರಹ್ಮ ಅಂದರೆ ಸರ್ವಗುಣ ಪೂರ್ಣ ಅಂತ ಅರ್ಥ. ಇದನ್ನು ಉಪಾಸನೆ ಮಾಡಿದರೆ ಸರ್ವಜ್ಞತ್ವಾದಿ ಗುಣಪ್ರಾಪ್ತಿಯೇ ಫಲ ಅಂತ ತಿಳಿಸ್ತಾರೆ. ವಿರಿಂಚಿ ಅಂದರೆ ಸೃಷ್ಟಿಕರ್ತ ಅಂತ ಅರ್ಥ. ಮಹಾನ್ ಮಹತ್ತತ್ವಕ್ಕೆ ಅಭಿಮಾನಿ, ಧೃತಿ ಸ್ಮೃತಿಗಳಿಗೆ ಅಭಿಮಾನಿಯಾದ್ದರಿಂದ ಅದೇ ಹೆಸರುಗಳು ಬಂದಿದೆ. ಧೃತಿ ಅಂತ ಹೇಳಿದ್ರೆ ಧೈರ್ಯ, ಮಹಾಧೈರ್ಯಶಾಲಿ. ಸ್ಮೃತಿ ಅಂದರೆ ಅತಿರೋಹಿತ ವಿಮಲ ವಿಜ್ಞಾನಿ, ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಇಲ್ಲ. ಬ್ರಹ್ಮದೇವರ ಉಪದೇಶ ಇಲ್ಲದೆ ಯಾರಿಗೂ ಮುಕ್ತಿ ಇಲ್ಲದೇ ಇರೋದರಿಂದ ಅವನನ್ನು ಗುರುವರ, ಜಗದ್ಗುರುತ್ವ ಅಂತ. ಜಗದ್ಗುರುತ್ವಂ ಆದಿಷ್ಟಂ ಮಯಾತೇ ಕಮಲೋದ್ಭವ ಅಂತ. ಆ ಜಗದ್ಗುರುತ್ವವನ್ನು ಪರಮಾತ್ಮನೇ ಆ ಬ್ರಹ್ಮದೇವರಿಗೆ ಉಪಲಕ್ಷಣೀಯ ವಾಯುದೇವರಿಗೆ ಕೊಟ್ಟಿದ್ದಾನೆ. ಮಹಾಧ್ಯಾತ ರುದ್ರಾದಿ ದೇವತಾ ವರ್ಗಕ್ಕೆ ಧ್ಯಾನಕ್ಕೆ ವಿಷಯನಾದವನು, ಅದರಿಂದ ಮಹಾಧ್ಯಾತ. ಮಹಾನ್ ವರತ ಅಂದರೆ ಭಗವಂತನ ಪ್ರಥಮಾಂಗಭೂತರು. ವಿಜ್ಞಾನ ಅಂದರೆ ವಿಶೇಷ ಜ್ಞಾನ, ಈಶಾದನ್ಯತ್ರ ಸ್ವಪರಗತ ಆಲೋಚನೀಯ ಸರ್ವ ವಿಷಯಕ ಜ್ಞಾನಂ ರುಜಿಯೋಗಿ ಜ್ಞಾನಂ. ಮಹಾಧ್ಯಾತ ಮಹಾಧ್ಯಾನ ಮಾಡುವನು, ಅದರಿಂದ ಮಹಾಧ್ಯಾತ. ಬಲ ಸ್ವರೂಪನಾಗಿದ್ದರಿಂದ ಬಲ, ವಿಜ್ಞಾನ ಸ್ವರೂಪನಾದ್ದರಿಂದ ವಿಜ್ಞಾತ, ಸರ್ವ ವೇದಸ್ತುತನಾದ್ದರಿಂದ ವಿಖ್ಯಾತ. ಪರಮಾತ್ಮನ ಅನಂತರದಲ್ಲಿ ಸರ್ವ ವೇದ ಪ್ರತಿಪಾದ್ಯರು ಬ್ರಹ್ಮ ಮತ್ತು ವಾಯುಗಳು. ಗರಳ ಬುಕ್, ಗರಳ ಅಂದರೆ ವಿಷ, ಬುಕ್ ಅಂದರೆ ಪಾನ ಮಾಡಿದವರು, ಹಲ ಹಲ ವಿಷ ಪಾನ ಮಾಡಿದ್ರಿಂದ ವಾಯುದೇವರಿಗೆ ಗರಳ ಬುಕ್ ಅಂತ. ರುದ್ರದೇವರು ಅಲ್ಪ ವಿಷವನ್ನು ಪಾನ ಮಾಡಿದರೂ ಕೂಡ ಗಂಟಲಲ್ಲೇ ಸೇರಿ ಅದು ಹೊಟ್ಟೆಗೆ ಹೋಗಲಿಲ್ಲ, ನೀಲಕಂಠ ಅಂತ ಕರೆಸ್ಕೊಂಡ್ರು. ದೇವತೆಗಳು ಮತ್ತು ರೈತರು ಸೇರಿ ಭಗವಂತನ ಆಗ್ನೇಯತೆ ಸಮುದ್ರ ಮಥನ ಕಾಲ ಮಾಡುವಂತಹ ಸಂದರ್ಭದಲ್ಲಿ ಘೋರವಾಗಿರ್ತಕ್ಕಂಥ ಹಾಲಾಹಲ ಅನ್ನೋ ವಿಷ ಬಂತು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಭಗವಂತನ ಆಜ್ಞೆಯ ಪ್ರಕಾರ ಆ ವಿಷವನ್ನು ವಾಯುದೇವರು ಪಾನ ಮಾಡಿದರು. ಅದಾದ ನಂತರದಲ್ಲಿ ರುದ್ರದೇವರು ತಾವು ಆ ವಿಷವನ್ನು ಪಾನ ಮಾಡಲಿಕ್ಕೆ ಅಂತ ಅಪೇಕ್ಷೆ ಪಟ್ಟರು. ಆ ವಿಷ ಹೇಗಿತ್ತು ಅಂದರೆ ಭಾರಿ ಘೋರ ವಿಷ, ಅದರ ಗಾಳಿ ಬಂದ್ರೇ ಜನಗಳು ಆ ಗಾಳಿಯಿಂದ ಸತ್ತು ಹೋಗ್ತಿದ್ರು, ಮೂರ್ಛೆ ಹೋಗ್ತಿದ್ರು ಅಂತೆಲ್ಲ ಮಹಾಭಾರತ ಅದನ್ನು ವರ್ಣನೆ ಮಾಡುತ್ತೆ. ಅಂತಹ ವಿಷವನ್ನು ವಾಯುದೇವರು ಪಾನ ಮಾಡಿ ಅದನ್ನು ಜೀರ್ಣಿಸ್ಕೊಂಡ್ರು. ಅದೇ ರುದ್ರದೇವರು ಅಪೇಕ್ಷೆ ಪಟ್ಟರು. ಆ ರುದ್ರದೇವರಿಗೆ ವಾಯುದೇವರು ಅದನ್ನೆಲ್ಲ ಚರಟವನ್ನು ತಿಕ್ಕಿ ಒಂದು ಅಂಶವನ್ನು ಮಾತ್ರ ಕೊಟ್ಟರು. ಆದರೂ ಕೂಡ ರುದ್ರದೇವರಿಗೆ ಆ ವಿಷವನ್ನು ಅರಗಿಸ್ಕೊಳ್ಳಿಕ್ಕಾಗಲಿಲ್ಲ. ಆಮೇಲೆ ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ ಮಹ ಇತ್ಯಾದಿಯೆಲ್ಲ ಮಂತ್ರೋಪದೇಶವನ್ನು ವಾಯುದೇವರೇ ಮಾಡಿದರು. ಅಷ್ಟಾದರೂ ಕೂಡ ವಿಷ ಗಂಟಲಲ್ಲಿ ತಗುಲಿ ಕೊನೆಗೆ ನೀಲಕಂಠ ಅಂತ ಹೆಸರನ್ನು ಪಡ್ಕೊಂಡ್ರು ಅಂತ. ವಾಯುದೇವರು ಪೂರ್ಣ ಪ್ರಮಾಣದ ವಿಷವನ್ನು ಅಂದರೆ ಅದನ್ನು ಯಾವುದೇ ರೀತಿಯಾಗಿ ನಿರ್ವೀರ್ಯವನ್ನಾಗಿ ಮಾಡದೆ ತಾವು ಪಾನ ಮಾಡಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರವನ್ನು ಕೂಡ ಹೊಂದಲಿಲ್ಲ. ಅದನ್ನು ತಿಳಿಸ್ಲಿಕ್ಕೆ ಗರಳ ಬುಕ್ ಅಂತ, ಗರಳ ಅಂದರೆ ವಿಷ, ಬುಕ್ ಅಂದರೆ ಪಾನ ಮಾಡಿರತಕ್ಕಂಥ ವಾಯುದೇವರು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಸ್ವರವರ್ಣ ವೇದಸ್ಥ ಸರ್ವಶಬ್ದ ವಾಚ್ಯತ್ವ ಸರ್ವ ವೇದ ಪ್ರತಿಪಾದ್ಯತ್ವ ಭಗವಂತನ ಆಜ್ಞೆ ಮತ್ತು ಭಗವಂತನ ಅಧೀನದಲ್ಲಿ. ಭವರೋಗ ಭೇಷಜ, ಸಂಸಾರ ಅನ್ನೋ ರೋಗಕ್ಕೆ ಭೇಷಜ ಅಂದರೆ ವೈದ್ಯನಂತೆ ಔಷಧಿಯಂತೆ ಪ್ರಾಯರಾಗಿರೋರು ವಾಯುದೇವರು. ಜೀವೇಶ್ವರ, ಜೀವೋತ್ತಮರಾಗಿರೋರು. ವಿಭೀಷಣ ಅಂದರೆ ಶತ್ರುಗಳಿಗೆ ಭಯಂಕರ ಸ್ವರೂಪವನ್ನು ತೋರಿಸೋರು. ವಿಶ್ವಚೇಷ್ಟಕ, ವಿಶ್ವದಲ್ಲಿ ಎಲ್ಲ ಕ್ರಿಯೆಗಳಲ್ಲೂ ಕಾರಣೀಭೂತರಾಗಿರ್ತಕ್ಕಂಥವರು. ಸರ್ವ ಪ್ರೇರಕ, ಸರ್ವ ನಿಯಾಮಕ, ಸರ್ವಜ್ಞತ್ವ, ಸರ್ವತ್ರ ವ್ಯಾಪ್ತತ್ವ, ಸರ್ವಶಬ್ದವಾಚ್ಯತ್ವ ಎಲ್ಲವನ್ನೂ ಪರಮಾತ್ಮನ ನಂತರದಲ್ಲಿ ಪರಮಾತ್ಮನ ಅಧೀನದಲ್ಲಿ ಹೊಂದಿರತಕ್ಕಂಥವರು ವಾಯುದೇವರು, ಉಪಲಕ್ಷಣೀಯ ಬ್ರಹ್ಮದೇವರು. ವೀತ ಭಯ ಅಂದರೆ ಭಯರಹಿತರಾದವರು. ಭೀಮ ಅಂದರೆ ಶತ್ರುಗಳಿಗೆ ಭಯಂಕರ ಆಗಿರ್ತಕ್ಕಂಥವರು. ಹೀಗೆ ಎಲ್ಲ ಗುಣಗಳನ್ನು ಹೊಂದಿದವರು. ವೇದ ವಾಕ್ಯಗಳನ್ನು ಮಾತ್ರ ಅಲ್ಲದೆ ಸ್ವರವರ್ಣಗಳನ್ನು ಹರಿನಾಮ ಅಂತ ಹೇಳಿದ ಏಕೈಕ ಆಚಾರ್ಯರು ಅಂತಾದರೆ ಶ್ರೀಮದಾಚಾರ್ಯರು. ಸ್ವರವರ್ಣ ವೇದಸ್ಥ, ಸ್ವರ ವರ್ಣಗಳನ್ನು ಬಿಡದೆ ಅವುಗಳಿಂದ ಸಹಿತವಾಗಿ ಸಕಲ ವೇದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಜೀವೇಶ್ವರ ಅಂದರೆ ವೇದಾಭಿಮಾನಿ, ಜೀವಾಭಿಮಾನಿನೂ ಹೌದು. ಹೀಗೆ ಬ್ರಹ್ಮವಾಯುಗಳು ಸ್ವರೂಪದಲ್ಲಿ ಸಮಾನರಾದ್ದರಿಂದ ಆ ಬ್ರಹ್ಮದೇವರಿಗೆ ಎಲ್ಲ ವಿಶೇಷಣಗಳು ಅನ್ವಯ ಆಗುತ್ತೋ ಅದೆಲ್ಲವೂ ಕೂಡ ವಾಯುದೇವರಿಗೂ ಕೂಡ ಅನ್ವಯ ಆಗತ್ತೆ. ಯಾಕಂದರೆ ಇವರು ಭಾವಿ ಬ್ರಹ್ಮರು. ನಾಮಗಳು ವಾಯುವಿನಲ್ಲಿ ಪ್ರಸಿದ್ಧ ಇದ್ದರೂ ಇದೇ ಕಾರಣಕ್ಕೆ ಅದು ಬ್ರಹ್ಮನಿಗೂ ಕೂಡ ಅನ್ವಯ ಮಾಡಲಿಕ್ಕೆ ಬರ್ತಾ ಇದೆ. ಯಾವ ದೈತ್ಯರಿಂದಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲದೇ ಇರೋದರಿಂದ ಅವರಿಗೆ ವೀತ ಭಯ ಅಂತ. ಮತ್ತು ಅಜ್ಞಾನಂತು ಚತುರ್ವಾರಂ ದ್ವಿವಾರಂ ಭಯಮೇವ ಚ, ಈ ರೀತಿಯಾಗಿ ಕೇಳಿದ್ದು ಅಂದರೆ ನಿತ್ಯಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಿಗೂ ತಾರತಮ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಈ ಭಯ ಪ್ರದರ್ಶನವನ್ನು, ಅಜ್ಞಾನದ ಪ್ರದರ್ಶನವನ್ನು ಭಗವಂತನ ಆಜ್ಞೆಯಂತೆ ಮಾಡಿ ತೋರಿದವರು ಅಂತ. ಆಮೇಲೆ 10 ಗುಣಗಳನ್ನು ಹೊಂದಿರೋರು ಭೀಮಸೇನ ದೇವರು ಅಂತ. ಭಕ್ತಿರ್ ಜ್ಞಾನಂಸ ವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ವೃಕೋಧರ ಇತಿ ಸ್ಮೃತಃ. ಹೀಗೆ ಭಕ್ತಿ, ಜ್ಞಾನ, ವೈರಾಗ್ಯ, ಬುದ್ಧಿ, ಸ್ಮರಣಶಕ್ತಿ, ಧೈರ್ಯ, ಸ್ಥೈರ್ಯ, ಪ್ರಾಣ, ಬಲ, ಇವು 10 ಭೀಮಸೇನ ದೇವರ ಸ್ವರೂಪಭೂತವಾಗಿರುವಂತಹ ಗುಣಗಳು. ಆ ವಾಯುದೇವರೇ ಭೀಮಸೇನ ದೇವರಾಗಿದ್ದರಿಂದ ಅಲ್ಲಿ ಎಲ್ಲ ಶಬ್ದಗಳನ್ನು ಕೂಡ ಅನ್ವಯ ಮಾಡಲಿಕ್ಕೆ ಬರ್ತಾ ಇದೆ. ಹೀಗೆ ವಾಯುಬ್ರಹ್ಮರು ಮೂಲ ರೂಪದಲ್ಲಿ ಯಾವ ರೀತಿಯಾಗಿ ಬಲ ಜ್ಞಾನಾದಿ ಸ್ವರೂಪರೋ ಅವತಾರ ರೂಪದಲ್ಲೂ ವಾಯುದೇವರು ಅದೇ ರೀತಿಯಾಗಿ ಮೂಲ ರೂಪದಲ್ಲಿ ಎಷ್ಟು ಬಲ ಜ್ಞಾನಾದಿಗಳಿದೆಯೋ ಅದೇ ರೀತಿಯಾಗಿ ಇರ್ತಕ್ಕಂಥವರು. ಆದ್ದರಿಂದನೇ ಅಂತಹ ವಿಷವನ್ನು ಪಾನ ಮಾಡಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಕ್ಕೆ ಒಳಗೆ ಆಗದೇ ಇದ್ದವರು. ಆ ವಿಷ ಎಷ್ಟು ಭಯಂಕರ ಆಗಿತ್ತು ಅಂದರೆ ಬ್ರಹ್ಮದೇವರ ವರದಿಂದ ಯಾರೂ ಮುಟ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಭಯಂಕರ ಆಗಿತ್ತು. ಕೇವಲ ಕಲಿ ಸ್ವರೂಪವಾಗಿತ್ತು, ಯಾರಿಂದಲೂ ಅದನ್ನು ಸಹನ ಮಾಡಲಿಕ್ಕೂ ಕೂಡ ಆಗ್ತಿರಲಿಲ್ಲ. ಅಂತಹದನ್ನು ವಾಯುದೇವರು ಪಾನ ಮಾಡೋಷ್ಟರಲ್ಲಿ ರುದ್ರದೇವರ ವಿಷವನ್ನು ಪಾನ ಮಾಡ್ತೀನಿ ಅಂತ ಅಲ್ಲಿಗೆ ಬಂದು ತಾವು ನೀಲಕಂಠ ಅನ್ನೋ ಹೆಸರನ್ನು ಪಡ್ಕೊಳ್ಳಿಕ್ಕೆ ಆ ಪ್ರಸಂಗ ಕಾರಣವಾಯಿತು ಅಂತ ಈ ರೀತಿ ಪದ್ಯದಲ್ಲಿ ತಿಳಿಸ್ತಾರೆ.